ಸಲಿರುವ ಕಾರಣ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಹಗುರ ಮಳೆ, ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಗಮ ಆಡಳಿತ ನಿರ್ವಹಣೆಗೆ ಉತ್ತರದಾಯಿತ್ವ ಅಗತ್ಯ, ಮುಖ್ಯಮಂತ್ರಿ. ರಾಜ್ಯಾದ್ಯಂತ ಗೃಹಜ್ಯೋತಿ ನೋಂದಣಿ ಪ್ರಕ್ರಿಯೆ ಆರಂಭ. ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಅಗತ್ಯ ಕ್ರಮ, ಕೆಎನ್ ರಾಜಣ್ಣ. ನೈಸರ್ಗಿಕ ದುರಂತ ತಡೆಗೆ ಪರಿಸರ ಸಮತೋಲನ ಉತ್ತಮ ಮಾರ್ಗ, ಪ್ರಧಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ಭದ್ರಾವತಿ, ಸಮಯ 6:52. ಕೃಷಿ ರಂಗ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಮೊದಲಿಗೆ ತೆಂಗು, ಬಾಳೆ ಮತ್ತು ಕಾಳುಮೆಣಸು ಬೆಳೆಯ ಈ ಕೃಷಿ ಅನುಭವ ಕುರಿತು ಪಾಂಡಮಟ್ಟಿ ಗ್ರಾಮದ ಶಿವಕುಮಾರ್ ಎಸ್ಟಿ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಚನ್ನಗಿರಿ ತಾಲೂಕು ಪಾಂಡಮಟ್ಟಿಯ ಶಿವಕುಮಾರ್ ಅವರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ 15 ಎಕರೆ ಜಮೀನಿನಲ್ಲಿ ತೆಂಗು, ಬಾಳೆ, ಕಾಳುಮೆಣಸು ಈ ಕೃಷಿಗಳನ್ನ ಅವರಲ್ಲಿ ಜಮೀನಿನಲ್ಲಿ ಮಾಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಕುಮಾರ್ ಅವರೇ. ನಮಸ್ಕಾರ. ನಮಸ್ತೆ ಶಿವಕುಮಾರ್ ಅವರು. ತಾವು ತಮ್ಮವನ್ನು ಪರಿಚಯವನ್ನು ಮಾಡ್ಕೋಬೇಕಂದ್ರೆ ತಾವು ಮುಂಚೆ ಏನ್ ಮಾಡ್ತಾ ಇದ್ರಿ, ಕೃಷಿಗೆ ಏಕೆ ಆಸಕ್ತಿ ಬಂತು ಅನ್ನೋದನ್ನ ನಮ್ಮ ಕೇಳಿದ್ರೆ ಹೇಳ್ಬೋದಾ? ನನ್ನ ಹೆಸರು ಶಿವಕುಮಾರ್ ಅಂತ. ನಾನು BA ತನಕ ವಿದ್ಯಾಭ್ಯಾಸ ಮಾಡಿದ್ದೀನಿ. ನಂತರ ದಿನಗಳಲ್ಲಿ ಕೃಷಿನ ಮಾಡಕ್ಕೆ ಊರಿಗೆ ಬಂದ್ವಿ ನಾವು ಬೆಂಗಳೂರಲ್ಲಿ. ಸಹಜವಾಗಿ ಪ್ರೈಮರಿ ಸ್ಕೂಲಿಂದ PU ತನಕ ನಾವು ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ನಂತರ ದಿನಗಳಲ್ಲಿ ಚನ್ನಗಿರಿಲಿ ಡಿಗ್ರಿ ಮಾಡಿ, ಡಿಗ್ರಿ ನಂತರ ನಾವು ಕೃಷಿನ ಮಾಡಲಿಕ್ಕೆ ಕೃಷಿ ಕಾರ್ಯಗಳಿಗೆ ಕೈಗೊಂಡ್ವಿ ನಮ್ಮ ತಂದೆ ಜೊತೆಗೆ. ನಂತರ ಕೃಷಿಲಿ ನಾವು ಸಹಜವಾಗಿ ಹೊಸದು ಕೃಷಿ ಹೆಂಗೈತೆ ಅಂದ್ರೆ ಸಾಂಪ್ರದಾಯಿಕ ಕೃಷಿ ಇತ್ತು ಅಡಿಕೆ. ಮುಂಚೆ ಸಾಂಪ್ರದಾಯಿಕ ಕೃಷಿ ಎಲ್ಲದೂ ಅವಾಗ ನಮ್ಮಲ್ಲಿ ಬರೀ ಅಡಿಕೆ, ತೆಂಗು, ಮ್ಯಾಕ್ಸಿಮಮ್ ಬಾಳೆ ಇಷ್ಟೇನೆ ಬೆಳೀತಿದ್ದು. ಕಾಳುಮೆಣಸು ನಮ್ಮಲ್ಲಿ ಇರಲಿಲ್ಲ. ಸಹಜವಾಗಿ ನಾವು ಆಸಕ್ತಿ ಹೊಂದಿ ಯಾಕೆ ಹಾಕಬಾರ್ದು ಕಾಳುಮೆಣಸನ ಅಂತೇಳಿ, ಅದರಲ್ಲೂ ಹೊಸ ಹೊಸ ತಳಿಗಳು ಮತ್ತೆ ಈ ಏರಿಯಾಕ್ಕೆ ಅದು ಅಡಿಕೆ ಮರಕ್ಕೆ ಹೊಂದಿಕೊಳ್ಳುವಂತ ಕಾಳುಮೆಣಸು ಯಾವುದು ಅದನ್ನ ನಾವು 4 ಕೃಷಿ ವಿಜ್ಞಾನಿಗಳ ಹತ್ರ, ಆರ್ಟಿಕಲ್ಚರ್ ಆಫೀಸ್ ಹತ್ರ ಎಲ್ಲ ತಿಳ್ಕೊಂಡು, ಸೊ ಅದಾಗಿ ನಾವು ಕಾಳುಮೆಣಸು ತಗೊಂಡ್ಬಂದು ಹಾಕಿದೀವಿ. ಅದರಲ್ಲಿ ಫೇಲು ಆಗಿದೀವಿ, ಪಾಸು ಆಗಿದೀವಿ. ಕಾಳುಮೆಣಸು ಬೆಳೆದ್ರಿ ಅಂತ ಹೇಳಿದ್ರಿ, ಅದಕ್ಕಿಂತ ಮುಂಚಿತವಾಗಿ ಈ ಕೃಷಿ ಬಗ್ಗೆ ಆಸಕ್ತಿ ಬಂತು? ತಾವು ಡಿಗ್ರಿ ಓದಿ ಬೆಂಗಳೂರಲ್ಲಿ ಓದಿದವರಿಗೆ ಸಡನ್ ಆಗಿ ಕೃಷಿ ಬಗ್ಗೆ ಆಸಕ್ತಿ ಬರೋದಕ್ಕೆ ಕಾರಣ ಏನು? ಯಾರನ್ನ ನೋಡಿ ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಬಂತು? ಸಹಜವಾಗಿ ಬೇಸಿಕಲಿ ನಾವು ಕೃಷಿಗೆ ಮನೆತನದವ್ರು ನಾವು, ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಅಂತಾನೆ ಹೋಗಿದ್ದಲ್ವಾ. ಮನೆಗೆ ತಂದೆ ತಾಯಿಗಳಿಗೆ ಅಕ್ಷರ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇತ್ತು, ಆದ್ರೆ ನಮಗೆ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಇತ್ತು. ಹಾಗಾಗಿ ಇನ್ನೇನು ಮತ್ತೆ ಮರಳಿ ಗುಡಿಗೆ ಅಂತೇಳಿ ನಾವು ಕೃಷಿಗೆ, ನಮ್ಮ ತಂದೆನೂ ಮಾಡ್ತಿದ್ರು, ನಮ್ಮ ಬ್ರದರ್ ಕೃಷಿ ಮಾಡ್ತಿದ್ರು, ಹಾಗಾಗಿ ವಾಪಸ್ ಊರಿಗೆ ಬರಕ್ಕೆ ಚಾನ್ಸ್ ಆಗಿ. ತಮ್ಮ ಜಮೀನಲ್ಲಿ ಅಡಕೆಯನ್ನ ಪ್ರಾರಂಭದಲ್ಲಿ ಬೆಳೆದ್ವಿ ಅಂತ ಹೇಳಿದ್ರಿ, ಅಡಕೆ ಕೃಷಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಅದನ್ನ ಮಾಡಿದ್ರಿ ತಾವು? ಸಹಜವಾಗಿ ಅದು ನಮ್ಮ ತಂದೆ ಅಥವಾ ನಮ್ಮ ತಾತಯಿಂದ ಸಾಂಪ್ರದಾಯಿಕವಾಗಿ ಅಡಿಕೆ ಮತ್ತು ಮೆಕ್ಕೆಜೋಳನೇ ಬೆಳ್ಕೊಂಡ್ಬರ್ತಾ ಇದ್ರು. ಈ ಭಾಗದಲ್ಲಿ ಹೆಚ್ಚು ಅದೇ ಇತ್ತು, ನೀವು ಕೂಡ ಅದನ್ನೇ ಮಾಡ್ತಾ ಇತ್ತು? ಏನ್ ಸಹಜವಾಗಿ ಇಲ್ಲೊಂದೇ ಅಲ್ಲ, ಅಡಿಕೆ ಚಿಕ್ಕಮಂಗಳೂರು, ಶಿವಮೊಗ್ಗ ಮತ್ತು ದಾವಣಗೆರೆ, ಈ ದಾವಣಗೆರೆ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿದೆ. ಹಾಗಾಗಿ ಎಲ್ಲ ಮೈಜಾರ ಜನ ಎಲ್ಲ ಅಡಿಕೆನೇ ಬೆಳೀತಿರೋದ್ರಿಂದ ನಾವು ಅಡಿಕೆ ಬಗ್ಗೆನೆ ಬೆಳೆಯಕ್ಕೆ ಆಸಕ್ತಿ ತೋರಿಸ. ಆಮೇಲೆ ಈಗಿನ ಅವತ್ತಿನಗೂ ಇವತ್ತಿಗೂ ಬೆಳೆಯಲ್ಲಿ ಬೇರೆ ಬೆಳೆಗಿನವಾಗಿ ಆರ್ಥಿಕವಾಗಿ ಒಂದು ಸ್ವಲ್ಪ ಜಾಸ್ತಿ ಬೆಲೆ ಇರತಕ್ಕಂಥ ಬೆಳೆಗಳಲ್ಲಿ ಅಡಿಕೆನೂ ಒಂದು, ಹಾಗೆ ಪ್ರಮುಖ ಪಾತ್ರ ವಹಿಸೋದ್ರಿಂದ ಎಲ್ಲರೂ ಸಹ ಅಡಿಕೆಗೆ ಇಂಟ್ರೆಸ್ಟ್ ಕೊಟ್ವಿ. ಅಡಿಕೆ ಒಂದು ವಾಣಿಜ್ಯ ಬೆಳೆ ಅಂತ 100%. ಅಡಿಕೆ ಕೃಷಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಎಕರೆಲ್ಲಿ ತಾವು ಅಡಿಕೆ ಹಾಕಿದಿರಿ, ಯಾವ ರೀತಿ ಯಾವ ಪದ್ಧತಿನ ಅನುಸರಿಸಿದಿರಿ, ಯಾವ ತಳಿನ ನೀವು ಅಡಿಕೆ ಹಾಕಿರತಕ್ಕಂಥದ್ದು? ಸಹಜವಾಗಿ ಅಡಿಕೆಯಲ್ಲಿ ಒಂದು ನಮ್ಮ ರಾಜ್ಯದಲ್ಲಿ ಸಹ ದೇಶದಲ್ಲೇ ಅನ್ಬಹುದು ಒಂದು 15 ತಳಿ ಇರಬಹುದು ಚಾಲ್ತಿಯಲ್ಲಿ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಚಾಲ್ತಿ ಅಂದ್ರೆ ಒಂದು 3-4 ತಳಿ ಬರುತ್ತೆ ಸಹಜ, ಅಂದ್ರೆ ಆಯಾ ಏರಿಯಾಗೆ ಒಂದೊಂದು ತಳಿ ಚಾಲ್ತಿ ಬರುತ್ತೆ. ಕರಾವಳಿಗೆ ಹೋದ್ರೆ ಒಂದು, ಚಿಕ್ಕಮಂಗ್ಳೂರು ಕಡೆ ಒಂದು. ನಮ್ಮಲ್ಲೆಲ್ಲ ದಾವಣಗೆರೆ ಮತ್ತು ದಾವಣಗೆರೆ ಶಿವಮೊಗ್ಗ ಮತ್ತೆ ಎಲ್ಲ ಲೋಕಲ್ ತಳಿಗಳು, ಇವು ಇಲ್ಲೇ ಲೋಕಲ್ ತಳಿಗಳು. ಆ ಕಡೆ ಮತ್ತೆ ಈಗ ಮಹಾರಾಷ್ಟ್ರ ಎಲ್ಲ ಹೋದ್ರೆ ಬೇರೆ ತಳಿ ಇರುತ್ತೆ. ಚಿಕ್ಕಮಂಗ್ಳೂರು ಹೋದ್ರೆ ಮಂಗಳ, ಶ್ರೀಮಂಗಳ, ಸುಮಂಗಳ, ಮೋಹಿತ್ ನಗರ್ ಅಂತ ತಳಿಗಳು. ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಲೋಕಲ್ಲೇ, ಯಾರು ಅವ್ರದೇ ಲೋಕಲ್ ಏನ್ ಮುಂಚೆ ಹಾಕಿದ್ರು ಅವ್ರದೇ ಆದ ತೋಟಗಳಲ್ಲಿ ಅವ್ರದೇ ಆದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಸಸಿ ಮಾಡ್ಕೊಂತಾರೆ. ಹಾಗಾಗಿ ಯಾರು ಈ ಇತ್ತೀಚೆಗೆ ಡ್ವಾರ್ಫ್ ಕ್ವಾಲಿಟಿ ಬಂದಿದಾವೆ, ಕುಬ್ಜ ಕ್ವಾಲಿಟಿಗಳು. ಸದ್ಯದಲ್ಲಿ ಯಾರು ರೈತರುಗಳು ಹೊಸದನ್ನ ಅಡಿಕೆ ಗಿಡದಲ್ಲಿ ಟ್ರೈ ಮಾಡಕ್ ಹೋಗಿಲ್ಲ. ತಿಪ್ಟೂರು ಭಾಗದಲ್ಲಿ ಕುಬ್ಜ ತಳಿ ಅಂತ ಕೇಳ್ಪಟ್ಟು. ಹೌದು, ಈಗೆಲ್ಲ ಹೊಸ, ಈಗ ಏನಾಗಿದೆ ಅಂದ್ರೆ ಅದು ಹೊಸ ಸಂಶೋಧನೆ ಮಾಡಿದಾರೆ ಅದನ್ನ. ಹಂಗಾಗಿ ಎಲ್ಲರೂ ಈಗ ಆಸಕ್ತಿ, ಬಟ್ ಅಷ್ಟೊಂದು ಅವೈಲೇಬಿಲಿಟಿ ಸಿಗಲ್ಲ. ಅದೀಗ ಹೊಸ್ತ ಬಂದಿದೆ, ನಮಗೊಂದು 5,000 ಬೇಕು ಅಂದ್ರೆ ಅವ್ರು ಕೊಡಲ್ಲ. ಹಂಗಾಗಿ ಜನ ಕಾಯಲ್ಲ ಅದನ್ನ. ಏನಾದ್ರೆ ಈ ವರ್ಷ ಮಾಡಬೇಕಪ್ಪ ತೋಟ ಅಂದಾಗ ಅವ್ರು ಯಾವಾಗ್ಲೂ ಕೊಡ್ತಾರೆ ಅಂತ ಕಾಯಲ್ಲ, ಸಹಜವಾಗಿ ಮಾಡ್ತಾರೆ. ಮಿನಿಮಮ್ ಎಲ್ಲೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಸಿಕ್ಕರೆ ಮಾಡಬಹುದು, ಒಳ್ಳೇದು. ಅದು ಒಳ್ಳೆ ತಳಿನ ಬಿಟ್ಟಿದ್ದಾರೆ. ಆ ತಳಿ ಹೆಚ್ಚು ದಿನ ಬಾಳಿಕೆ ಬರಲ್ಲ ಅಂತ ಕೇಳ್ಪಟ್ರಿ. ಅದರಿಂದ ಡಿಮೆರಿಟ್ಸ್ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ. ಅದು IHA ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದು. ಸಾಮಾನ್ಯವಾಗಿ ಅದರದ್ದು ಪೂರ್ತಿ ಅವ್ರು ಹೇಳ್ತಾರೆ, ಗಿಡ್ಡ ತಳಿ, ತುಂಬಾ ಎತ್ತರ ಬೆಳೆಯಲ್ಲ, ಬೇಗನೆ ಫಸಲು ಬರುತ್ತೆ ಅಂತಾರೆ. ಬಟ್ ಆದ್ರೂ ಅದ್ರದ್ದು ಇನ್ನೂ ಪೂರ್ತಿ ಮಾಹಿತಿ ಬರಲ್ಲ ಅಂತ, ಯಾಕೆ ಯಾರು ಬೆಳೆದಲ್ವಲ್ಲ. ಹಂಗಾಗಿ ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಯಾರು ಒಂದು 25 ವರ್ಷ ಹಾಕಿ ಗಿಡ ಹಾಕಿದ್ರೆ ಅದ್ರ ಬಗ್ಗೆ ಗೊತ್ತಾಗಿರೋದು. ಸೊ ಏನಪ್ಪ ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಬೆಳೆದೇ ನೋಡ್ಬೇಕು ಅದನ್ನ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಸದ್ಯಕ್ಕೆ? ಸಾಕು, ನಾವಿನ್ನ ಇದ್ರಾಗೆ ಇದನ್ನೇ ಮೇಂಟೈನ್ ಮಾಡಿದ್ರೆ ಸಾಕಾಗಿ. ನೀವು ಊರ್ ತಳಿ ಅಂದ್ರೆ ಲೋಕಲ್ ತಳಿ ಅಂತ ಹಾಕಿದೀನಿ ಅಂತ ಹೇಳಿದ್ರು, ಆ ತಳಿ ಮಾಡಿದ್ರಲ್ಲ ಡೈರೆಕ್ಟ್ ಹಾಕೋದ್ರ ತಾವು ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡಿದ್ರಿ? ಸಹಜವಾಗಿ ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಹೆಂಗೆ ರೈತರು ಅಂದ್ರೆ ಅವ್ರದೇ ಆದ ಒಂದು ಶೈಲಿಯಲ್ಲಿ, ಸಾಂಪ್ರದಾಯಿಕ ಶೈಲಿ ಮಾಡ್ತಾರೆ. ಇನ್ ಕೆಲವರು ಏನಾದ್ರು ಹೊಸದಾಗೆ ಸೈಂಟಿಫಿಕಲಿ ಮಾಡೋಣ ಅಂತ ಹೋಗ್ತಾರೆ ಮೆಥಡ್ಗಳನ್ನ. ಬಟ್ ಎಲ್ಲರೂ ಕೆಲವರು ಅವ್ರವ್ರು ಏನ್ ಸಾಂಪ್ರದಾಯಿಕ ಬೀಜ ಆಯ್ಕೆ ಮಾಡ್ಕೊಳ್ಳೋದು, ಅವ್ರ ಮೊಳಕೆ ಮಾಡೋದೆಲ್ಲ. ಸೊ ಅವ್ರವ್ರು ಅವ್ರಿಗೆ ಅವರೇ ಒಬ್ರು ಸೈಂಟಿಸ್ಟ್ ಆಗ್ಬಿಟ್ರೆ, ರೈತರೇ ಸೈಂಟಿಸ್ಟ್ ಆಗಿದ್ದಾರೆ. ಅವ್ರಿಗೆ ಬಂದಿರೋ ಮೆಥಡ್ ಅಲ್ಲೇ ಮಾಡ್ತಾರೆ, ಇಲ್ಲ ಬೇರೆ ನೋಡಿ ಮಾಡ್ತಾರೆ. ಹಾಗಾಗಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರ ಮೆಥಡ್ ಅಲ್ಲಿ ಬೀಜ ಮೊಳಕೆ ಮಾಡ್ತಾರೆ. ಅಂದ್ರೆ ಈ ಭಾಗದಲ್ಲಿ ಯಾವುದು ಉತ್ತಮವಾದ ಒಂದು ಗಿಡ ಅಂದ್ರೆ ತಳಿ ಅಂತ ಹೇಳ್ತೀರಾ, ಅಥವಾ ಲೋಕಲೇ ಚೆನ್ನಾಗಿನೋ? ಕೆಲವರೆಲ್ಲ ಮಂಗಳನು ಯೂಸ್ ಮಾಡಿರೋದು ನೋಡಿದೀನಿ, ನೀವೇನ್ ಹೇಳ್ತೀರಿ? ಇಲ್ಲ, ನಮ್ಮ ಭಾಗದಲ್ಲೆಲ್ಲ ಸಹಜವಾಗಿ ಲೋಕಲ್ಲೇ ಮಂಗಳ ಎಲ್ಲೋ ಅಲ್ಲೋ ಇಲ್ಲೋ ಅಂತ ಪ್ಲಾಂಟ್ ಮಾಡಿದ್ರು, ಬಟ್ ಅದು ಸಕ್ಸಸ್ ಆಗಿಲ್ಲ, ಲೈಫ್ ಇಲ್ಲ ಅಂತೇಳಿ, ಆ ಮರಕ್ಕೆ ಆಯಸ್ ಇಲ್ಲ ಅಂತೇಳಿ ನಮ್ಮ ಭಾಗದಲ್ಲಿ ಮಂಗಳ ಸಕ್ಸಸ್ ಆಗ್ಲಿಲ್ಲ. ಅಂದ್ರೆ ಅಡಿಕೆ ಸಸಿನ ತಾವು ತಮ್ಮ ಒಂದು ಕೃಷಿ ತೋಟದಲ್ಲಿ ಯಾವ ರೀತಿಯಲ್ಲಿ ತಾವು ಅದನ್ನ ಕೃಷಿ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ಕೃಷಿ ಅಂದ್ರೆ ಸಹಜವಾಗಿ ಎಲ್ಲರೂ ಅದನ್ನ ಭೂಮಿನ ಫಸ್ಟ್ ಎಲ್ಲ ಅದನ್ನ ಹದ ಮಾಡ್ಕೊಂತಾರೆ. ಅಡಿಕೆ ಅದಕ್ಕೆ ಗಿಡ ನೆಡ್ಲಿಕ್ಕೆ ಏನ್ ಬೇಕೋ ಆ ವ್ಯವಸ್ಥೆನ ಫಸ್ಟ್ ಹದ ಮಾಡ್ಕೊಂಡು, ನಂತರ ನಮ್ಮಲ್ಲಿನೆಲ್ಲ ಡ್ರಿಪ್ ಇರಿಗೇಷನ್ಸ್ ಎಲ್ಲ ಕಂಪಲ್ಸರಿ. ಅಡಿಕೆಗೆ ಡ್ರಿಪ್ ಇರಿಗೇಷನ್ ಇದ್ರೆ ನಾವು ಮೇಂಟೈನ್ ಮಾಡಕ್ ಆಗಲ್ಲ. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಸೈಜು ಅವೆಲ್ಲ ಅವ್ರವರು ಸ್ವಲ್ಪ ರೈತರು ನಮಗೆ ಕೆಲವರು 9 ಅಡಿ 9 ಅಡಿ ಅಳತೆಗೆ ಇಡ್ತಾರೆ, ಕೆಲವರು 8-8.5 ಅವರ ಮತ್ತೆ 8-8.5 ಯಾವ ಥರ ಅವ್ರಿಗೆ ಏನು ಅನುಕೂಲ ಇರುತ್ತೋ ಆ ಅಳತೆಯಲ್ಲಿ ನಾಟಿ ಮಾಡ್ತಾರೆ. ಸಹಜವಾಗಿ ನಾವೆಲ್ಲ 8.5 9 9 9 ಈ ಥರ ಮುಂಚೆ ಎಲ್ಲ ಚಿಕ್ಕ ಚಿಕ್ಕದಾಗಿದ್ವು, ಇತ್ತೀಚಿನ ತೋಟಗಳೆಲ್ಲ 8.5 9 ಅಡಿ 9 ಅಡಿ 9 ಅಡಿ ಎಲ್ಲ ಅಳತೆಯಲ್ಲಿ ಗಿಡ ನಾಟಿ ಮಾಡಿದ್ದೀವಿ. ಎಷ್ಟು ಗಿಡಗಳನ್ನ ತಾವು ನಾಟಿ ಮಾಡಿರೋದು? ಸಹಜವಾಗಿ ಈಗ 15 ಎಕರೆ ಅಂದ್ರೆ ಒಂದು 7,000 ಗಿಡ ಇದೆ ನಮ್ದೀಗ. ಅಂದ್ರೆ ಎಕರೆಗೆ ಒಂದು 550 ರಿಂದ 600 ಆವರೇಜ್ 550 ಕೂರುತ್ತೆ, ನಾಟಿ ಮಾಡಬಹುದು. ಹೆಚ್ಚು ಹತ್ತಿರ ಇದ್ರೆ ಜಾಸ್ತಿ ಇದು ಬರಲ್ಲ, ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದು ಏನಿಲ್ಲ, ಇದಕ್ಕೆ ಗಾಳಿ ಮತ್ತೆ ಬಿಸಿಲು ಇವೆರಡು ಬೇಕು ಗಿಡಕ್ಕೆ. ಹಾಗಾಗಿ ತುಂಬಾ ಹತ್ತಿರ ಇದ್ರೆ ಬೆಳಕಿನ ಕೊರತೆ ಆಗುತ್ತೆ, ಗಿಡ ಬೆಳೆಯಲ್ಲ, ಅಂದ್ರೆ ಬೆಳಿಗ್ಗೆ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ ಅಂತೇಳಿ ಗಾಳಿ ಬೆಳಕು ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಅಂತ ಅಷ್ಟೆ. ಈ ಅಡಕೆ ಕೃಷಿಗೆ ತಾವು ಯಾವ ರೀತಿಯಾದ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೀರಾ ಅಥವಾ ಸಾವಯವ ಗೊಬ್ಬರವನ್ನು ತಾವು ಉಪಯೋಗಿಸಿ ಮಾಡ್ತಾ ಇದ್ದೀರಾ? ಈ ಎರಡನ್ನೂ ಬಳಸ್ತೀವಿ, ರಾಸಾಯನಿಕನೂ ಬಳಸ್ತೀವಿ ಒನ್ ಟೈಮು, ಮತ್ತೆ ಒನ್ ಟೈಮು ಸಾವಯವನು ಬಳಸ್ತೀವಿ. ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಈ ತರ ಕೊಟ್ಟಿಗೆ ಗೊಬ್ಬರ ಇವನ್ನು ಬಳಸ್ತೀವಿ ಒನ್ ಟೈಮು. ಜೂನ್ ಜುಲೈ ತಿಂಗಳಲ್ಲಿ ಇವನ್ ಬಳಸ್ತೀವಿ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ 150-200 ಗ್ರಾಮ್ ಪರ್ ಪ್ಲಾಂಟ್ ರಾಸಾಯನಿಕ ಗೊಬ್ಬರನು ಕೊಡ್ತೀವಿ. ಎರಡು ಸಮಿಶ್ರವಾಗಿದೆ. ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ಗಿಡಕ್ಕೆ ತೊಂದರೆ, ಭೂಮಿಗೆ ತೊಂದರೆ ಅಂತಾರೆ, ನೀವು ಯಾಕೆ ಅದನ್ನ ಉಪಯೋಗಿಸ್ತಿದ್ರೆ? ನಾವು ಪರ್ಫೆಕ್ಟ್ ಆಗಿ ಸಾವಯವ ಗೊಬ್ಬರಗಳನ್ನ ಅಡಿಕೆ ಗಿಡಕ್ಕೆ ಬೇಕಾದ ಇನ್ಗ್ರೀಡಿಯೆಂಟ್ಸ್ ಏನಿದೆಯಲ್ಲ, ಅದಕ್ಕೆ ಬೇಕಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಮೇಜರ್ ಎನ್ ಪಿ ಕೆ ಅಷ್ಟು ಆ ನಮ್ಮ ಸಾವಯವ ಗೊಬ್ಬರದಲ್ಲಿ, ಉದಾಹರಣೆ ಕೋಳಿ ಗೊಬ್ಬರ, ಅಷ್ಟು ನಮಗೆ ಬೇಕಾಗಿದ್ದು ಅದರಲ್ಲಿ ಇರಲ್ಲ, ಪೊಟ್ಯಾಶ್ ಕಮ್ಮಿ ಇರುತ್ತೆ. ಈಗ ಗಿಡಕ್ಕೆ ಪೊಟ್ಯಾಶಿನ ಅವಶ್ಯಕತೆ ಇದೆ, ಈ ಪೊಟ್ಯಾಶ್ ಹೊರಗಡೆಯಿಂದ ಕೊಡ್ಬೇಕು. ನಾವು ಎಲ್ಲಿಂದ ಕೊಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಅದು ಮೇಂಟೈನ್ ಮಾಡ್ಬೇಕು ಅಂದ್ರೆ ಇಷ್ಟು ಕೆಮಿಕಲ್ ಈಗ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು ಸೆಕೆಂಡ್ ಸೀಸನ್ ಅಲ್ಲಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಕ್ತಿದ್ದೀವಿ. ಬಟ್ ಹಂಗಂತ ಯಥೇಚ್ಛವಾಗಿ ಏನು ಬಳಸಲ್ಲ, ಒಂದ್ ಸ್ವಲ್ಪ ಬಳಸ್ತೀವಿ, ಬೇಕು. ಯಾಕಂದ್ರೆ ಈ ಅಡಿಕೆ ಮರ ನಿರಂತರವಾಗಿ ಫಸಲನ್ನು ಬಿಡೋ ಮರಗಳು, ಇದಕ್ಕೆ ನಾವು ಸಹಜವಾಗಿ ಭೂಮಿಗೆ ಬೇಸಿಕಲಿ ನೋಡಿದ್ರೆ ಭೂಮಿನೇ ಶಕ್ತಿಯುತವಾಗಿ ಮಾಡ್ಬೇಕು ಅಂತೀವಿ. ಬಟ್ ಸದ್ಯಕ್ಕೆ ಎಲ್ಲಾ ರೈತರಲ್ಲೂ ಅದಾಗ್ತಾ ಇಲ್ಲ, ಮೋಸ್ಟ್ಲಿ ಸಮಯ ಇಲ್ವೋ ಅಥವಾ ಅದನ್ನ ಮಾಡಕ್ ತಾಳ್ಮೆ ಇಲ್ವೋ ಗೊತ್ತಿಲ್ಲ. ಆದ್ರೂ ಸದ್ಯದ ಪರಿಸ್ಥಿತಿಲಿ ಜನ ಕೆಮಿಕಲ್ಸು ಹಾಕ್ತಾರೆ, ಸಾವಯವ ಗೊಬ್ಬರನೂ ಹಾಕ್ತಿದ್ದಾರೆ. ಬಟ್ ಇತ್ತೀಚೆಗೆ ಅಸ ಜ್ಞಾನ ಬಂದಿದೆ, ಕೆಮಿಕಲ್ಸ್ ಕಮ್ಮಿ ಬಳಸ್ಬೇಕು ರಾಸಾಯನಿಕನ ಅಂತ, ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಚೇಂಜ್ ಆಗ್ತಿದ್ದಾರೆ. ಈ ರಾಸಾಯನಿಕ ಬಳಸೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಬರುತ್ತೆ? ಅದ ಹೆಂಗೆ ಅಂದ್ರೆ ಡ್ರಗ್ಸ್ ಇದ್ದಂಗೆ ಇಮಿಡಿಯೇಟ್ ಗೆ ಕೊಡಿಯುತ್ತೆ, ಆದ್ರೆ ಬಹಳ ಹೊತ್ತಿರಲ್ಲ. ಹಾಗಾಗಿ ಇದು ನಮ್ದು ಕೊಟ್ಟಿಗೆ ಗೊಬ್ಬರಗಳು ಹೆಂಗೆ ಅಂದ್ರೆ ಲೇಟಾಗಿ ತನ್ನ ಪೋಷಕಾಂಶಗಳನ್ನ ಬಿಡುತ್ತೆ, ಲೇಟಾಗಿ ಬಿಡೋದ್ರಿಂದ ನಿಧಾನಕ್ಕೆ ಗಿಡಗಳು ಸಿಗುತ್ತೆ. ಆದ್ರೆ ರಾಸಾಯನಿಕ ಹಂಗಲ್ಲ, ಅಟ್ಲೀಸ್ಟ್ ಅವ್ನು ಏನೇ ಹಾಕಿದ್ರು ಒಂದು 2-3 ಮಂತ್ಸ್ ಒಳಗೆ ಇದ್ರ ಪವರೇ ಕಳ್ಕೊಳ್ಳುತ್ತೆ, ಅದ್ರ ಮೇಲೆ ಅದ್ರಲ್ಲಿ ಏನು ಇರಲ್ಲ. ಹಾಗಾಗಿ ಎರಡು ನಂತರವಾಗಿ ಈ ಗಿಡಗಳನ್ನ ಮಾಡ್ತಾ ಇದ್ದೀರಾ ನೀವು, ನೋಡ್ತಾ ಇದೀವಿ ಇದರಲ್ಲಿ ಮಧ್ಯದಲ್ಲಿ ಕಳೆ ಎಲ್ಲ ಬಿಡುತ್ತೆ, ಅದ್ರ ನಿರ್ವಹಣೆ ಎಲ್ಲ ಯಾಕೆ ಮಾಡ್ತೀರಾ? ಈಗ ಮುಂಚೆ ಎಲ್ಲ ತುಂಬಾ ಬೆಳೆ ಕಮ್ಮಿ ವಿಸ್ತೀರ್ಣ ಇತ್ತು ನಮ್ಮ ತಂದೆ ಕಾಲಕ್ಕೆ, ಅವಾಗೆಲ್ಲ ಲೇಬರ್ ಹತ್ರ ಕಳೆನ ತೆಗೆಸ್ತಾ ಇದ್ರು. ಬಟ್ ಇವಾಗ ವಿಸ್ತೀರ್ಣ ಜಾಸ್ತಿ ಆಗಿದೆ, ಕೂಲಿ ಕೆಲಸ ಮಾಡೋರು ಕಮ್ಮಿ ಆಗಿತಾ ಇದಾರೆ. ಹಾಗಾಗಿ ಏನಾಗಿದೆ, ಎಲ್ಲ ಜನರು ಸಹಜವಾಗಿ ಹೇಳೋದಾದ್ರೆ ಔಷಧಿ ಸಿಂಪರಣೆ ಮಾಡ್ತಾರೆ ಕಳೆಗೆ, ಇನ್ ಕೆಲವರು ವೀಡ್ ಕಟರ್ ಇಂದ ವೀಡ್ ಕಟರ್ ಮಾಡ್ತಾರೆ, ಇನ್ ಕೆಲವರು ಕಲ್ಟಿವೇಟ್ ಮಾಡ್ತಾರೆ. ಹಾಗಾಗಿ ಮಾಡ್ತಾರೆ ಸಹಜವಾಗಿ ಮ್ಯಾಕ್ಸಿಮಮ್ ಜನ ಔಷಧಿ ಸಿಂಪರಣೆ ಮಾಡ್ತಾರೆ. ಗೊಬ್ಬರಕ್ಕೆ ತಾವೇನೇನು ವಿಧಾನಗಳನ್ನು ಅನುಸರಿಸಿದಿರಿ? ಉದಾಹರಣೆಗೆ ನಾವು ಕೋಳಿ ಗೊಬ್ಬರ ಹಾಕಿಸ್ತಾ ಇದೀವಿ 3 ಇಯರ್ಸ್ ಇಂದ, ಬೇರೆ ಕಡೆಯಿಂದ ಬೈ ಮಾಡಿ ಹಾಕ್ಸ್ತಾ ಇರೋದು. ಇದಕ್ಕಿಂತ ಮುಂಚೆ ಇಲ್ಲೆಲ್ಲ ನೀರಿಗೆ ತುಂಬಾ ಕಷ್ಟ ಇತ್ತು ಚನ್ನಗಿರಿ ಭಾಗದಲ್ಲಿ, ಆ ಸಮಯದಲ್ಲಿ ತಾವು ಯಾವ ರೀತಿಯಾದ ನೀರಿನ ನಿರ್ವಹಣೆ ಮಾಡಿದ್ರಿ? ಈಗ ಏನೇನು ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ, ಎಷ್ಟು ಬಾರಿ ನೀರನ್ನ ತಾವು ಹಾಕ್ತೀರಿ? ಮುಂಚೆ ಎಲ್ಲ ಡ್ರಿಪ್ ಇರಿಗೇಷನ್ ಬರೋಗಿನ ಮುಂಚೆ ಎಲ್ಲ ಹಂಗೆ ಇದ್ರು, ನೀರನ್ನ ಹಾಯಿಸ್ತಾ ಇದ್ರು. ಅವತ್ತು ವಿಸ್ತೀರ್ಣ ಕಮ್ಮಿ ಇತ್ತು, ನೀರು ಚೆನ್ನಾಗಿತ್ತು. ಬಟ್ ವಿಸ್ತೀರ್ಣ ಆದಂಗೆ ಬೋರ್ವೆಲ್ ಜಾಸ್ತಿ ಆದಂಗೆ ನೀರಿನ ಪ್ರಮಾಣ ಕಮ್ಮಿ ಆಯ್ತು, ಮಳೆನೂ ಕಮ್ಮಿ ಆದವು. ಸಹಜವಾಗಿ ತುಂಬಾ ಬರಗಾಲನೆ ಎದುರಿಸಿದಂತ ತಾಲೂಕುಗಳಲ್ಲಿ ಚನ್ನಗಿರಿನೂ ಬಂತು. ಸುಮಾರು ನಮ್ಮಲ್ಲೆಲ್ಲ ತೋಟಗಳೆಲ್ಲ ಒಣಗಿ ಹೋದು ನೀರಿಲ್ದಂಗೆ. ಬಟ್ ಸಹಜವಾಗಿ ನಾವು ತೊಟ್ಟಿಗಳನ್ನ ಮಾಡಿಕೊಂಡು ತೊಟ್ಟಿಗೆ ಎಲ್ಲಾ ನೀರುಗಳನ್ನು ಅದೆಷ್ಟೇ ಬರಲಿ, ಒಂದು 1/2 ಇಂಚು 1/4 ಇಂಚು ಎಲ್ಲಾನು ಕಲೆಕ್ಟ್ ಮಾಡಿ ಗಿಡಗಳಿಗೆ ಒಡಿಸಿ, ಓ ಆಕ್ಚುಲಿ ಅದೊಂದು ಎಕ್ಸ್ಪೀರಿಯನ್ಸ್. ಅದು ನೆಕ್ಸ್ಟ್ ನೀರನ್ನ ಹೆಂಗ ಬಳಸ್ಬಹುದು ಅನ್ನೋದನ್ನ ನಮ್ಗೆ ಕಲ್ಸ್ಕೊಟ್ಟದ್ದಂತೆ ಆ ಬರಗಾಲ. ಆಮೇಲೆ ವಿಶೇಷವಾಗಿ ತಿಳ್ಕೊಂಡದ್ದು ಏನಪ್ಪಾ ಅಂದ್ರೆ, ಅಡಿಕೆ ಗಿಡಕ್ಕಿಷ್ಟು ನೀರು ಬೇಕಾಗಿಲ್ಲ. ಅಡಿಕೆ ಜನಕ್ಕೆ ಹೆಂಗೆ ಇತ್ತು ಅಂದ್ರೆ ಮೌಢ್ಯತೆ, ಅಡಿಕೆ ಗಿಡ ಅಂದ್ರೆ ಬಹಳ ನೀರು ಬೇಕು ಅನ್ನೋ ಇತ್ತು. ಇಲ್ಲ ಇಲ್ಲ, ಕಡಿಮೆ ನೀರಲ್ಲೂ ಫಸಲನ್ನ ಪಡಿಬಹುದು ಅನ್ನೋದನ್ನ ಆ ಬರಗಾಲ ಬಂದಾಗ ಜನ ತಾವಾಗೆ, ಬೇರೆ ಹೇಳಿದ್ರೆ ಕಲಿತಿರಲಿಲ್ಲೇನೋ, ತಾವಾಗೆ ಪ್ರಕೃತಿ ಮನುಷ್ಯನಿಗೆ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಕಲ್ಸ್ಕೊಟ್ಟೋಗಿದೆ. ಹಾಗಾಗಿ ಈಗ ನಾವು ಆಕ್ಚುಲಿ ಈ ವರ್ಷ ನಾವು ಸಹಜವಾಗಿ ನಾವು 5-6 ತಿಂಗಳು ಬೇಸಿಗೆಯಲ್ಲಿ ಒಂದು 2 ತಿಂಗಳು ಸರಿಯಾಗಿ ನೀರು ಬಿಟ್ಟಲ್ಲ. ಯಾಕಂದ್ರೆ ನೀರು ಎಕ್ಸಸ್ ಜಾಸ್ತಿ ಇದೆ ಈಗ. ಆದ್ರೂ ಇದೆ ಅಂತ ಜಾಸ್ತಿ ಹೊಡೆದ್ರೆ ಅದಕ್ಕೆ ರೋಗಗಳು ಜಾಸ್ತಿ ಬರುತ್ತೆ. ಸಹಜವಾಗಿ ಅಡಿಕೆ ಗಿಡಕ್ಕೆ ಶೀತ ನೀರು ಜಾಸ್ತಿ ಆದರೆ ತಾನಾಗೆ ನನ್ನ ರೋಗ ಸೃಷ್ಟಿಯಾಗುತ್ತೆ. ಆಗ ಎಷ್ಟು ನೀರು ಕಡಿಮೆ ಅದಕ್ಕೆ ಅವಶ್ಯಕತೆ ಎಷ್ಟೈತೋ ಪರ್ ಡೇ 10 liters ಅಂತಾರೆ. ಆ 10 liters ಕೊಟ್ಟರು ಸಾಕು, ಸಾಕಾಗುವಷ್ಟು ಅದ್ರ ಫಲನ ನೀಟಾಗೆ ಕೊಡುತ್ತೆ. ಹಾಗಾಗಿ ಅದನ್ನ ನೋಡ್ಕೊಂಡು ನಾವು ಸಹಜವಾಗಿ ನೀರಿನ ನಿರ್ವಹಣೆನ ನಾವೇ ಎಷ್ಟು ಬೇಕು ಅಂತ ತಿಳ್ಕೊಂಡು ಮೈಂಟೈನ್ ಮಾಡ್ತಾ ಇದೀವಿ. ಹನಿ ನೀರಾವರಿ ಮಾಡಿದ್ರು ಅಥವಾ ಸ್ಪ್ರಿಂಕ್ಲರ್ ಮಾಡಿದ್ರು? ಸ್ಪ್ರಿಂಕ್ಲರ್ ಇದೆ, ಹನಿ ನೀರಾವರಿ ಇದೆ, ಮೈಕ್ರೋ ಸ್ಪ್ರಿಂಕ್ಲರ್ ಇದೆ, ಹನಿ ನೀರಾವರಿ ಇದೆ. ಏನಕ್ಕೋಸ್ಕರ ಅವೆರಡನ್ನು ಮಾಡಿದ್ರಿ? ಮೇಂಟೆನೆನ್ಸ್, ಡಿಪ್ ಮೇಂಟೆನೆನ್ಸ್, ಅದನ್ನ ಡ್ರಿಪ್ ನ ಮೇನೋಡೋದು ಅವೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ಮಾಡಿದ್ವಿ. ಒಂದ್ ಪಾರ್ಟಿಗೆ ಒಂದ್ ಪಾರ್ಟ್ ನೋಡೋಣ ಅಂತ. ಬಟ್ ಚೆನ್ನಾಗಿದೆ, ಅದು ಡ್ರಿಪ್ಪು ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಡ್ರಿಪ್ ಅಲ್ಲಿ ನೀರು ಕಮ್ಮಿ ಆದ್ರೂ ಮೇಂಟೈನ್ ಮಾಡಬಹುದು, ಅದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಬಟ್ ಇಸ್ ಬೆಸ್ಟ್ ಡ್ರಿಪ್. ಒಟ್ಟಲ್ಲಿ ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇದೀರ ತಾವು? ಆಲ್ಮೋಸ್ಟ್ ಆಲ್ ಎಲ್ಲ ವೈಜ್ಞಾನಿಕವಾಗಿ ಮಾಡ್ತಾ ಇದೀಗಲ್ಲ. ಮುಂಚೆ ಎಲ್ಲ ಕೂಲಿ ಸಮಸ್ಯೆ ಬರ್ತಾ ಇದ್ರು, ಈಗ ಕೂಲಿ ಸಮಸ್ಯೆ ಕಡಿಮೆ ಆಗಿದೆ. ಆ ಒಂದು ಕೂಲಿ ಸಮಸ್ಯೆನ ಸರಿದೂಗಿಸ್ಕೊಳ್ಳಕ್ಕೆ ತಾವೇನೇನು ಕ್ರಮಗಳನ್ನು ಕೈಗೊಂಡಿದ್ರಿ? ಸಹಜವಾಗಿ ಕೂಲಿಯವ್ರ ಸಮಸ್ಯೆ ಸರಿದೂಗಿಸಕ್ಕೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ, ಟ್ರ್ಯಾಕ್ಟರ್ ಹೊಡಿತಿದ್ವಿ. ನಾವು ಇತ್ತೀಚೆಗೆ ಯಾವುದು ಟ್ರ್ಯಾಕ್ಟರ್ ಉಳುಮೆ ಮಾಡಲ್ಲ. ಸಹಜವಾಗಿ ಎಲ್ಲ ಔಷಧಿ ಹೊಡಿತೀವಿ, ಇಲ್ಲ ಅಂದ್ರೆ ಅದನ್ನ ಕಳೆ ನಿರ್ವಹಣೆನ ಹಾಗೆ ಮುಮ್ಮೋಟ್ರ ವೀಡ್ ಕಟ್ಟರಲ್ಲೇ ಒಂದ್ಸರಿ ಹೊಡೆಸಿ ವರ್ಷಕ್ಕೊಂದು 2 ಸರಿ ಹೊಡೆಸಿದ್ರೆ ಮುಗೀತು. ಸಾಮಾನ್ಯವಾಗಿ ಏನೇನು ಮೆರಿಟ್ಸ್ ಇತ್ತು ಲೇಬರ್ ಇಂದ ಅದನ್ನೆಲ್ಲದನ್ನು ಈ ಕಡೆ ಇನ್ನೊಂದು ತೂರಿಂದ ಸರಿ ತೂಗಿಸ್ತಾ ಇದೀವಿ ಅಷ್ಟೇ. ಬಟ್ ಹಾಗಂತ ತುಂಬಾ ಕಷ್ಟ ಏನಾಗಿಲ್ಲ. ಬಟ್ ಇವತ್ತು ಇರೋದ್ರಲ್ಲೇ ಹೆಂಗೋ ನಾವೇ ಆಲ್ಟರ್ ಆಗಬೇಕಾಗಿದೆ, ನಾವೇ ಅದನ್ನ ಚೇಂಜ್ ಮಾಡ್ಕೊಂಡು ಕೃಷಿ ಹೊಂದಿಕೊಂಬೇಕಾಗಿತ್ತು ಅಷ್ಟೇ. ಈ ಅಡಿಕೆ ಬೆಳೀತಾ ಇದ್ದೀರ, ಅಡಿಕೆಗೆ ಬರ್ತಕ್ಕಂತಹ ರೋಗಗಳ ಬಗ್ಗೆ ಮಾತಾಡೋದಾದ್ರೆ, ಈ ಬೇಸಿಗೆಯಲ್ಲಿ ಅರಳುವುದರತಕ್ಕಂತಹ ರೋಗ ಬಂತು, ನಂತರವಾಗಿ ಎಲೆಗಳಲ್ಲಿ ಚುಕ್ಕೆ ರೋಗ ಬಂತು, ನೀವು ಯಾವ್ಯಾವ ತರದ ರೋಗಗಳು ಬಂತು, ನೀವು ಅದಕ್ಕೇನೇನ್ ಮಾಡ್ಕೊಂಡ್ರಿ? ಸಹಜ ನಮ್ಮಲ್ಲಿ ಅರಳು ಉದುರೋದು ಇಟ್ಸ್ ಕ್ವೈಟ್ ಕಾಮನ್. ಅದು ಸಮ್ಮರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅದು ಒಂದ್ ರೀಸನ್ ಉದುರಕ್ಕೆ. ಇನ್ನೊಂದ್ ರೀಸನ್ ಎಲ್ಲೋ ಪೌಷ್ಟಿಕಾಂಶಗಳ ಕೊರತೆ ಅಂತ ಹೇಳ್ತಾರೆ ವಿಜ್ಞಾನ, ಅದು ಸತ್ಯ. ಈ ಬೋರಾನ್ ಕೊರತೆಯಿಂದನೂ ಅರಳು ಉದುರುತ್ತೆ ಅಂತ ಹೇಳ್ತಾರೆ. ಬೋರಾನ್ ಗಿಡದಲ್ಲಿ ಕಮ್ಮಿ ಆದ್ರೆ ಅರಳು ಉದುರುತ್ತೆ, ಹೈ ಟೆಂಪರೇಚರ್ ಆದ್ರೂ ಉದುರುತ್ತೆ, ತೇವಾಂಶ ಕಮ್ಮಿ ಆಗಿ ಅಂತ ಹೇಳ್ತಾರೆ. ಅದು ಇನ್ನೇನು ಎಲ್ಲಾ ಕಡೆನೂ ಇರೋ ಒಂದು ಸಾಮಾನ್ಯ ಅದು, ಅದನ್ನ ಏನನ್ನು ಮಾಡಕ್ಕಾಗಲ್ಲ. ಬಟ್ ಅದೇ ರೀತಿ ಹಿಡಿಮುಂಡಿ ರೋಗ ಜಾಸ್ತಿ ಇದೆ ನಮ್ಮಲ್ಲಿ, ಸಹಜವಾಗಿ ನಮ್ಮಲ್ಲೇ ಜಾಸ್ತಿ ಇತ್ತು ಹಿಡಿಮುಂಡಿ ರೋಗ. ಬೇಜಾರ ನನಗೆ ಒಂದು 1500 ಗಿಡದಾಗೆ ಒಂದು 300 ಗಿಡ ಹಿಡಿಮುಂಡಿ ರೋಗ ಬಂದೇ ಹೋಯ್ತು. ಬಟ್ ನಾನು ತುಂಬಾ ಹುಡುಕಾಡಿದೆ, ಎಲ್ಲರನ್ನು ಕೇಳಿದೆ, ವಸ್ತುನು ಹೆಂಗ್ ಮಾಡೋದು, ಅವರೆಲ್ಲ ಟ್ರೀಟ್ಮೆಂಟ್ ಹೇಳಿದ್ರು, ಕೆಮಿಕಲ್ ಟ್ರೀಟ್ಮೆಂಟ್ ಹೇಳಿದ್ರು. ಬಟ್ ಮಾಡಿದ್ವಿ, ಬಟ್ ಸಕ್ಸಸ್ ಆಗಲಿಲ್ಲ. ಬಟ್ ಆಮೇಲೆ ನಮ್ದೇ ಆದ ಹಿಂಗೆ ಡಿಸ್ಕಷನ್ ಮಾಡುವಾಗ ಟ್ರಂಚ್ ಪದ್ಧತಿ ಉಪಯೋಗಿಸೋಣ, ಅದು ಹೆಂಗೆ ಇಡುಮುಂಡಿ ರೋಗ ಅಂದ್ರೆ ದಟ್ಸ್ ಇಸ್ ಎ ಬಯಾಲಜಿಕಲ್ ಡಿಸಾರ್ಡರ್, ಅದು ಅದೊಂದು ರೋಗ ಅಲ್ಲ, ಅದು ಅದು ಬೇರಿಂದ ಬೇರಿಗೆ ಹರಡುತ್ತೆ. ಒಂದು ಗಿಡಕ್ಕೆ ಬಂದ್ರೆ ಸುತ್ತ 4 ಗಿಡಕ್ಕೂ ಹಬ್ಬಿಸ್ಕೊಳ್ಳುತ್ತೆ ನೀರು, ಬೇರ್ ಮುಖಾಂತರ, ನೀರ್ ಮುಖಾಂತರ. ಸೊ ಏನು ಇಷ್ಟನ್ನ ಹೇಳಿದ್ರ ನಾವೇ ಅನ್ಕೊಂಡ್ವಿ, ಬೇರನ್ನೇ ಕಿತ್ಬಿಟ್ರೆ ಕಟ್ ಮಾಡಿದ್ರೆ ಹರಡೋದು ಹೆಂಗ್ ಬರುತ್ತೆ ಅಂತೇಳಿ ಎಲ್ಲ 2 ಗಿಡಕ್ಕೊಂದು ಎಲ್ಲ ಟ್ರಂಚ್ ಹೊಡೆದ್ವಿ. ಇಡೀ ತೋಟ ನಾವು ಟ್ರಂಚ್ ಹೊಡಿಸಿದೀವಿ. ಈಗ ರೋಗ ಇರಲಿ ಬಿಡ್ಲಿ, ಸಾಮಾನ್ಯಗೆ ಟ್ರಂಚ್ ಹೊಡೆಸಿದ ತಕ್ಷಣ ಕಂಟ್ರೋಲ್ ಆಗಲ್ಲ, ಒಂದು 2 ವರ್ಷಕ್ಕೆ ರಿಸಲ್ಟ್ ಬಂತದು. ಪ್ರತಿ ವರ್ಷ ಒಂದು 25-30 ಗಿಡ ಹೋಗ್ತದ್ದು, ಕ್ರಮೇಣ 5 ಗಿಡ 6 ಗಿಡ 2 ಗಿಡಕ್ಕೆ ಬಂತು. ಸೊ ಅಲ್ಲಿಗೆ ನಾವು ಅನ್ಕೊಂಡ್ವಿ ನಾವು ಮಾಡಿದ ಪದ್ಧತಿ ಇಷ್ಟು ಚೆನ್ನಾಗಿದೆ. ಆಮೇಲೆ ಮಳೆಗಾಲದಲ್ಲಿ ನೀರ್ ನಿಲ್ಲಲ್ಲ, ಬಸಿದು ಹೋಗ್ತದೆ, ತುಂಬಾ ಶೀತ ಆಗಲ್ಲ ಗಿಡಕ್ಕೆ ಅಂತೇಳಿ ಎಲ್ಲ ಟ್ರಂಚ್ ಪದ್ಧತಿಯಿಂದ ನಮ್ಗೆ ಆಲ್ಮೋಸ್ಟ್ ಆಲ್ ಇಡ್ಮುಂಡಿ ರೋಗ ಮತ್ತೆ ಈ ಅಣಬೆ ರೋಗ ಇವೆರಡನ್ನು ಕಂಟ್ರೋಲ್ ಮಾಡಿದೀವಿ. ಆಕ್ಚುಲಿ ಈ ಮಳೆಗಾಲದಲ್ಲಿ ಅಣಬೆ ರೋಗ ಸಹಜ, ಅದು ಅಷ್ಟೇ ಒಂದು ಗಿಡಕ್ಕೆ ಬಂದ್ರೆ ಮತ್ತೊಂದು ಗಿಡಕ್ಕೆ ನೀರ್ ಮುಖಾಂತರ ಇಲ್ಲಿಂದ ನೀರು ಬಂದದ್ದು ಆ ಬೇರು ಏನಿಗೆ ಹೋದ್ರೆ ಆ ಬೇರಿಂದ ಆ ಬೇರ್ ಎಲ್ಲಾ ಬೇರುಗಳು ಕನೆಕ್ಟ್ ಆಗಿರ್ತವೆ, ಹಂಗಾಗಿ ಅದು ಬರುತ್ತೆ. ಸೊ ಅದನ್ನ ನಾವು ಆಲ್ಮೋಸ್ಟ್ ಅಲ್ಲ ಅದು ಗಿಡದಾಗ ಬಗುದು ಅದನ್ನ ಗುಂಡಿ ಹೊಡೆದು ಆಳವಾಗ ಅದನ್ನ ಬೇರ್ ಸುಡಬೇಕು, ಅಲ್ಲಿ ರೋಗ ನಾಶ ಮಾಡ್ಬೇಕು ಅಂತಾರೆ. ಮತ್ತೆ ಆಮೇಲೆ 1 ವರ್ಷ ನಂತರ ಅದಕ್ಕೊಂದು ಸಸಿ ಹಾಕ್ಬೇಕು. ಇವು ಈ ಟ್ರಂಚ್ ಪದ್ಧತಿಯಿಂದ ಏನಾಗುತ್ತೆ, ಒಂದು ಗಿಡಕ್ಕೆ ಹೋಗಲ್ಲ, ಕಂಟ್ರೋಲ್ ಆಗುತ್ತೆ. ಸೊ ಸಹಜವಾಗಿ ಈ ಇಡಿಮುಂಡಿ ರೋಗ ಬರೋದಕ್ಕೆಪ್ಪ ಅಂದ್ರೆ ಬೇರುಗಳಿಗೆ ಉಸಿರಾಟದ ತೊಂದರೆ ಆದ್ರೆ, ಅದಕ್ಕೆ ಉಸಿರಾಟದ ತೊಂದರೆ ಆದ್ರೆ ಇಡುಮುಂಡಿ ರೋಗ ಬರುತ್ತೆ ಅಂತಾರೆ. ಇದು ಮೂಲ, ಅದು ಯಾಕೆ ಬರುತ್ತೆ ಅನ್ನೋದ ಜನಕ್ಕೆ. ಹಾಗಾಗಿ ಈ ಟ್ರಂಚ್ ಹೊಡೆಯ ಪದ್ಧತಿಯಿಂದ ಅಲ್ಲಿ ಓಪನ್ ಆಗಿರೋ ಕಡೆ ಬೇರೋಗ ತನ್ನ ಉಸಿರಾಟ ಕ್ರಿಯೆನ ಮಾಡುತ್ತೆ. ಹೆಚ್ಚು ಮಣ್ಣು ಮುಚ್ಚಿದ್ರೆ ತೊಂದರೆ, ಮಣ್ಣು ಈ ಕೆರೆ ಮಣ್ಣು ಓಡಿಸೋದು, ಯಾವುದೇ ಗೋಡ್ ಮಣ್ಣು ಓಡಿಸೋದು, ಇವೆಲ್ಲವೂ ಸಹ ರೋಗಕ್ಕೆ, ಇಡುಮುಂಡಿ ರೋಗಕ್ಕೆ, ಅಣಬೆ ರೋಗಕ್ಕೆ ಮೂಲ. ಅದಕ್ಕಾಗಿ ಟ್ರ್ಯಾಕ್ಟರ್ ಉಳುಮೆ, ತುಂಬಾ ಟ್ರ್ಯಾಕ್ಟರ್ ಉಳುಮೆ ಮಾಡೋದು, ಸಹಜವಾಗಿ ನಾವೆಲ್ಲ ಟ್ರ್ಯಾಕ್ಟರ್ ಉಳುಮೆ ಬಿಟ್ಟೇ ಬಿಟ್ಟಿದ್ವಿ, ಮಾಡಿಸೋದೇ ಇಲ್ಲ. ಬೇರು ತಿಂತಕ್ಕಂತ ರೋಗ, ಕೊಳೆ ರೋಗ, ಅದು ಅದ್ರ ಅದನ್ನ ಯಾವ ರೀತಿ ಸಹಜವಾಗಿ ನಮ್ಮಲ್ಲಿ ಅದಿಲ್ಲ. ನಮ್ಮ ಭಾಗದಲ್ಲಿ ಕರಾವಳಿ ಭಾಗದಲ್ಲಿದೆ, ಬಟ್ ನಮ್ಮ ಭಾಗದಲ್ಲಿ ಬೇರು ಹುಳಗಳು ಇಲ್ಲ. ನಮ್ಮಲ್ಲಿ ಬೇರು ಹುಳಗಳು ಇದ್ರೆ ಸಹಜವಾಗಿ ಅಂದ್ರೆ ಗೊಬ್ಬರ ಹಾಕ್ತಿರಲ್ಲ, ಅದ್ರದ್ದು ಒಂದು ಹುಳ ಬೇರು ತಿನ್ನುತ್ತೆ. ಇದೆ ಇದೆ, ಬಟ್ ಈಗ ಅದು ಹೆಂಗಾಗಿತ್ತು ಅಂದ್ರೆ ಮುಂಚೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು, ಅದ್ರಲ್ಲಿ ಬಹಳ ಇರೋದು. ಈಗ ನಮ್ಮಲ್ಲಿ ದನಕರುಗಳೇ ಕಮ್ಮಿ, ಕೊಟ್ಟಿಗೆ ಗೊಬ್ಬರನೇ ಕಮ್ಮಿ. ಈ ತರ ತರ ಕೊಟ್ಟಿಗೆ ಗೊಬ್ಬರಗಳು ಎಲ್ಲ ಫಾರಂ ಇಂದ ಬರ್ತವೆ. ಆಮೇಲೆ ಎಲ್ಲರೂ ಮ್ಯಾಕ್ಸಿಮಮ್ ಕೋಳಿ ಗೊಬ್ಬರ ಎಲ್ಲ ಚೀಲದಲ್ಲಿ ಬರುತ್ತೆ, ಕೋಳಿ ಗೊಬ್ಬರ. ಇದರಲ್ಲಿ ಯಾವ ಇರಲ್ಲ ಅವು, ಹಾಗಾಗಿ ಸಮ್ಮಲ್ಲಿ ಬೇರು ತಿನ್ನ ಹುಳಗಳು ಕಡಿಮೆ. ಇದ್ರ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಅಡಕೆಗೆ ತಗಲ್ತಕ್ಕಂತಹ ಖರ್ಚು ಟೋಟಲ್ ತಮ್ಗೆ ಇಳುವರಿ ಬರೋ ತನಕ ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಏನಾದ್ರೂ ಬೆಳೆಗೆ ಒಂದು ಬಂಗಾರದ ಬೆಲೆ ಐತೆ ಅಂದ್ರೆ ಅಡಿಕೆಗೆ ಒಂದೇ, ಇನ್ ಯಾವ ಬೆಳೆಗೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸಹಜವಾಗಿ ಬಿಟ್ಟು ಮೆಣಸು ಒಂದಿದೆ, ಬಟ್ ಮೆಣಸು ನಮ್ಮಲ್ಲಿ ಪೀಕ್ ಇಲ್ಲ, ಎಲ್ಲೋ ಒಂದೊಂದು ಭಾಗದಲ್ಲಿ ಇದೆ, ಅವರ ಆಸಕ್ತ ರೈತರು ಬೆಳೀತಿದ್ದಾರೆ. ಬಟ್ ಖರ್ಚು ನೀರು ಒಂದು ಚೆನ್ನಾಗಿದ್ರೆ, ನೀರಿನ ಕೊರತೆ ಇಲ್ಲದೆ ಇದ್ರೆ ತುಂಬಾ ಖರ್ಚೇನ್ ಬರಲ್ಲ. ಈಗ ಅದನ್ನೆಲ್ಲ ಅಡಿಕೆನ ತನ್ನ ಫಸಲಿ ಬಂದಾಗ ಪ್ರೋಸೆಸ್ ಮಾಡೋಕ್ಕೆ ಒಂದು 4,000 ರೂಪಾಯಿ ಪರ್ ಕ್ವಿಂಟಲ್ ಈಗ ಬರುತ್ತೆ. ಒಣ ಅಡಿಕೆಗೆ ಒಂದು ಕ್ವಿಂಟಲ್ ಬರುತ್ತೆ. ಅದು ಬಿಟ್ಟು ನೀರು ಗೊಬ್ಬರ ಮತ್ತು ನೀರು ಚೆನ್ನಾಗಿ ಇದ್ದು ಈ ಗೊಬ್ಬರ ಲೇಬರ್ ಎಲ್ಲ ಮಾಡಕ್ಕೆ ಏನೊಂದು ಕ್ವಿಂಟಲ್ಗೆ ಒಂದು 7,000-8,000 ಬಂದ್ರೆ ವರ್ಷಕ್ಕೆ ಬರ್ಬೋದು. ಅದು ನನ್ನ ಅನಿಸಿಕೆ ಮ್ಯಾಕ್ಸಿಮಮ್. ಒಂದ್ ಗಿಡಕ್ಕೆ ಒಬ್ಬ ರೈತ ಗೊಬ್ಬರಕ್ಕೆ ಅಂತ 100-120 ರೂಪಾಯಿ ಖರ್ಚು ಮಾಡಬಲ್ಲ. ಅದು ಲಾರ್ಜೆಸ್ಟ್. ಅದು ಕೆಮಿಕಲ್ ಹಾಕಿದ್ರೆ ಇನ್ನು 50 ರೂಪಾಯಿದಾಗೆ 30 ರೂಪಾಯಿದಾಗೆ ಮುಗಿದೋಗುತ್ತೆ. ಈ ಕೊಟ್ಟಿಗೆ ಯಾವೇ ಸಾವಯವ ಗೊಬ್ಬರ ಹಾಕಿ ಅಂದ್ರು ಅಟ್ಲೀಸ್ಟ್ ಎಲ್ಲ ಪ್ರೊಸೆಸ್ ಸೇರಿ ಅದನ್ನ ಹಾಕಕ್ಕೆ ಅಂತ 100-120 ರೂಪಾಯಿ ಖರ್ಚಾಗುತ್ತೆ. ಅಡಿಕೆ ಪ್ರೊಸೆಸಿಂಗ್ 4,000 ಆಗುತ್ತೆ. ಅದು ಬಿಟ್ಟು ನೀರು ನಿರ್ವಹಣೆ, ನೀರಿದ್ರೆ ನಿರ್ವಹಣೆ ಏನೇನು ತೊಂದರೆನೆ ಅಲ್ಲ. ನೀರೊಂದು ಚೆನ್ನಾಗಿದ್ರೆ ನಿರ್ವಹಣೆ ಏನು ಪ್ರಾಬ್ಲಮ್ ಬರಲ್ಲ. ಸಹಜವಾಗಿ ಒಂದು 6,000 ಅಂದ ವರ್ಷಕ್ಕೆ ಒಂದ ಪರ್ ಪ್ಲಾಂಟ್ ಖರ್ಚು ಮಾಡಿಸೋದಾದ್ರೆ ಅವ್ನ ಗಿಡಕ್ಕೆ ಅವನೊಂದು 200 ರೂಪಾಯಿನೂ ಮಾಡಲ್ಲ. ತುಂಬಾ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭ ಕೊಡೋ ಬೆಳೆ ಅಂದ್ರೆ ಅಡಿಕೆ. ಇಳುವರಿ ಬಗ್ಗೆ ಮಾತಾಡೋದಾದ್ರೆ ನೀವೆಷ್ಟು ಇಳುವರಿ ತಗದ್ರಿ? ಸಹಜವಾಗಿ ಎಕರೆಗೆ 10 ಕ್ವಿಂಟಲ್ ಏನಾದ್ರು ಬೆಳೀತಾನೆ ಅಂದ್ರೆ ಅವರು ಸೂಪರ್ ರೈತರು, ಅವರು ಒಳ್ಳೆ ಬಹಳ ಚೆನ್ನಾಗಿ ಅವರೇಜ್ ನಮ್ಮಲ್ಲೆಲ್ಲ ಬರ್ತಿರೋದಲ್ಲ 7-8 ಕ್ವಿಂಟಲ್ ಬರುತ್ತೆ ಅವರೇಜ್. 8 ಕ್ವಿಂಟಲ್ ಸರಾಸರಿ ಎಕರೆಗೆ 7-8 ಬರುತ್ತೆ. 10 ಎಲ್ಲೂ ಬರ್ತಾ ಇಲ್ಲ, ಯಾವ್ದೋ ರೇರ್ ಕೇಸ್ 100ರಲ್ಲೊಬ್ರು ಆ ತರ ಬರ್ಬೋದು. ನಿಮ್ದೆಷ್ಟು ಬರ್ತಾ ಇದೆ? ಅವರೇಜ್ 7-8 ಬರುತ್ತೆ. ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಅದನ್ನು ಅಡಿಕೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ? ನಮ್ಮಲ್ಲಿ ಮಾರ್ಕೆಟಿಂಗ್ ತೊಂದರೆ ಇಲ್ಲ. ನಮ್ಮಲ್ಲಿ ತುಮಕೋಸ್ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಹಾಗೂ ಪ್ರೈವೇಟ್ ಟ್ರೇಡರ್ಸ್ಗಳಿದ್ದಾರೆ. ಹಂಗಾಗಿ ನಾವೆಲ್ಲ ಸಂಸ್ಥೆಗೆ ಮಾರ್ತೀವಿ. ನಾವೊಬ್ಬ ಷೇರ್ದಾರರು ಎಲ್ಲರು ಈ ಭಾಗದಾಗೆಲ್ಲ ಎಲ್ಲರೂ ಆ ಸೊಸೈಟಿ ಷೇರ್ದಾರರಾಗಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ತುಮಕೋಸಲ್ಲಿ ಮ್ಯಾಕ್ಸಿಮಮ್ ಜನ ತುಮಕೋಸ್ ಸೊಸೈಟಿಲಿ ಮಾರ್ತಾರೆ. ಇನ್ನು ಉಳಿದವರು ಟ್ರೇಡರ್ಸ್ ಪ್ರೈವೇಟ್ ಟ್ರೇಡರ್ಸ್ಗಳ ಹತ್ರ ಮಾರ್ತಾರೆ. ಅಡಿಕೆ ಜೊತೆಗೆ ಬಾಳೆ ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ ಬಾಳೆ ಕೃಷಿ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ಬೋದು? ಬಾಳೆ ನಾನು ಆಕ್ಚುಲಿ ಎಲ್ಲರೂ ಇಲ್ಲಿ ಸಹಜವಾಗಿ ನನಗೆ ಗೊತ್ತಿದ್ದಂಗೆ ನಾನು ನೋಡ್ದಂಗೆ ನಮ್ಮೂರಲ್ಲಿ ಎಲ್ಲರೂ ಈ ಸಾಂಪ್ರದಾಯಿಕವಾಗಿ ಅವ್ರು ಬಾಳೆ ಹಾಕಿದ್ರು, ಅವ್ರ ತೋಟದಿಂದ ಕಂದು ತಗೊಂಬಂದು ನಾವು ಹಾಕಿದ್ವಿ, ಹಿಂಗೆ ಹಾಕ್ತಿದ್ರು. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಅವತ್ ಚೆನ್ನಾಗಿತ್ತು, ಇತ್ತೀಚಿನ ದಿನಗಳಲ್ಲಿ ರೋಗ ಬಾಳೆ ತುಂಬ ಜಾಸ್ತಿ ಆಯ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಬೇಡ ಹಾಕೋದು, ಟಿಶ್ಯೂ ಕಲ್ಚರ್ ಹಾಕೋಣ. ಬೆಂಗಳೂರಲ್ಲಿ ಹೋಗಿ ನರ್ಸರಿಯಲ್ಲಿ ಟಿಶ್ಯೂ ಕಲ್ಚರ್ ತಗೊಂಬಂದ್ವಿ, ರಸಬಾಳೆನೆ ತಗೊಂಬಂದು ಪ್ಲಾಂಟ್ ಮಾಡಿದ್ವಿ. ಬರುತ್ತೆ, ಅದಕ್ಕೂ ಏನು ರೋಗ ಬರಲ್ಲ, ಬಟ್ ಕಂಟ್ರೋಲ್ ಮಾಡ್ಬೋದು. ಬಟ್ ಇದು ಹಂಗಲ್ಲ, ಇದು ಏನು ನಾವು ಬೇರೆ ಮರದ ತೋಟದಿಂದ ತಂದಿದ್ರು ಅದನ್ನು ಕಂಟ್ರೋಲ್ ಮಾಡೋಕೆ ಭಾರಿ ಕಷ್ಟ, ರೋಗ ಬಿತ್ತು ಅಂದ್ರು. ಹಾಗಾಗಿ ಸಾಮಾನ್ಯ ನಾವು ಟಿಶ್ಯೂ ಕಲ್ಚರ್ ತಂದು ಹಾಕಿದ್ವಿ, ಇವಾಗ ಸಕ್ಸಸ್ಸೂ ಆಗಿದ್ವಿ. ಅದ್ರ ಜೊತೆ ಪಪ್ಪಾಯಿನೂ ಹಾಕಿದ್ವಿ. ಭಾಳ ಜನ ನಮ್ಮನ್ನು ನಾವು ಭಾಳ ಜನ ರೈತರು ಸಜೆಸ್ಟು ಮಾಡಿದ್ದೀವಿ, ನೀವು ಕಂದು ಹಾಕೋದಾದ್ರೆ ಟಿಶ್ಯೂ ಕಲ್ಚರ್ ಹಾಕಿ ಬಾಳೆನ ಚೆನ್ನಾಗಿ ಬರುತ್ತೆ ಮಾಡಿದ್ರೆ ಅಂತ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಟಿಶ್ಯೂ ಕಲ್ಚರ್ಗೆ ಬಗ್ಗೆ ಹೋಗ್ತಾರೆ, ಇನ್ನು ಕೆಲವರು ಅಯ್ಯೋ ಅದಕ್ಕೆ ದುಡ್ಡು ಕೊಡ್ಬೇಕು 15 ರೂಪಾಯಿನ ಫ್ರೀಯಾಗಿ ಸಿಗುತ್ತಲ್ಲ ಇಲ್ಲಿ ಯಾರು ತೋಟದಾಗೆ ಅನ್ನೋ ಆಸಕ್ತಿ ಇರ್ತಾರೆ. ಬಟ್ ಅದೇನಂದ್ರೆ ಏನೇ ಅಂದ್ರೂ ಆ ರೋಗದಲ್ಲಿ ಆ ಕಂದು ತಂದಿರೋ ಕಂದದಲ್ಲಿ ರೋಗಗಳು ಇರುತ್ತವೆ, ಬಟ್ ಅವು ಕಾಣಲ್ಲ. ಆ ಟ್ರೀಟ್ಮೆಂಟ್ ಮಾಡ್ಬೇಕು ನಾವು ಅದನ್ನ, ಯಾರು ಮಾಡಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾರೆ, ಬಹಳ ಜನ ಬಾಳೆಲೆ ಫೇಲ್ ಆಗಿದ್ದಾರೆ. ಕೆಲವು ಜನ ಟಿಶ್ಯೂ ಕಲ್ಚರ್ ಆಗಿರೋ ಮ್ಯಾಕ್ಸಿಮಮ್ ಸಕ್ಸಸ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಎಕರೆ ಹಾಕಿದ್ರ ಸರ್? 4 ಎಕರೆ ಹಾಕಿದ್ದೆ. ಅದಕ್ಕೆ ಆಗ್ತಕ್ಕಂತ ಖರ್ಚಿನ ಬಗ್ಗೆ ಮಾತಾಡಿದ್ರೆ ನಿಮ್ ಪ್ರಕಾರವಾಗಿ ನೀವೇನ್ ಮಾಡಿದ್ರಿ? ಬಾಳೆನ ಖರ್ಚು ಮಾಡ್ಬೇಕು, ಖರ್ಚು ಬರುತ್ತೆ, ಬಟ್ ರೇಟ್ ಡಿಪೆಂಡ್ ಅಪಾನ್ ಮಾರ್ಕೆಟ್. ಬಾಳೆ ಏನಿರುತ್ತೆ, ಎಷ್ಟು ರೂಪಾಯಿ ಕೆಜಿ ಇರುತ್ತೆ ಅನ್ನೋ ಮಾರ್ಕೆಟ್. ನಾವು 20 ರೂಪಾಯಿಗೂ ಮಾರಿದೀವಿ, 40 ರೂಪಾಯಿಗೂ ಮಾರಿದೀವಿ, 15 ರೂಪಾಯಿಗೂ ಮಾರಿದೀವಿ. ಸೊ ಹಂಗಾಗಿ ಬಾಳೆ ಏನು ಲಾಸ್ ಆಗಲ್ಲ, ಬಟ್ ಬೆಳೆಯ ರೀತಿ ಚೆನ್ನಾಗಿರ್ಬೇಕಷ್ಟೆ. ಈಗಿರೋದು ಫೇಮಸ್ ಅದು ಏಲಕ್ಕಿ ಬಾಳೆಗೆ ಸ್ವಲ್ಪ ಡಿಮ್ಯಾಂಡ್ ಇರೋದು. ಈಗ ನಾವು G9 ಹಾಕಿದ್ದೀನಿ ಪಚ್ಚಬಾಳೆ, ಈಗ ಆಲ್ರೆಡಿ ಇದೆ, ಬಟ್ ಅದೊಂದು ಸ್ವಲ್ಪ ರೇಟ್ ಕಡಿಮೆ, ಈ ಸೀಸನ್ ತಿನ್ನಲ್ಲ ಹಂಗಾಗಿ. ಬಟ್ ಏನೂ ಇಲ್ಲ, ಅದು ಮೇಂಟೆನೆನ್ಸ್ ಈಸಿ. ಏಲಕ್ಕಿ ಬಾಳೆ ತೆಗೆದು ನಾವು ಜೀನ ಏನ್ ಹಾಕಿದ್ವಿ ಪಚ್ಚಬಾಳೆನ ನೆರಳಿಗಿರ್ಲಿ ಅಡಿಕೆ ಗಿಡದಾಗೆ ಅಂತ, ಅದು ಫಸಲು ಕೊಡುತ್ತೆ ಅಂತಲ್ಲ ಅಡಿಕೆ ಗಿಡದ ನೆರಳಿರ್ಲಿ ಅಂತ ಹೇಳಿ ಟೆಂಪರೇಚರ್ ಮೇಂಟೈನ್ ಮಾಡೋಣ ಅಂತೇಳಿ ಹಾಕಿದ್ವಿ. ನಂತರವಾಗಿ ನೀವು ಮೆಣಸಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆಣಸಿನ ಕೃಷಿ ಬಗ್ಗೆ ನಾ ಯಾವ ತಳಿ ಇದೆ, ಅದನ್ನ ಯಾವ ರೀತಿ ಮಾಡಿದ್ರಿ, ಏನಕ್ಕೋಸ್ಕರ ಮೆಣಸು ಹಾಕಿದ್ರಿ? ಈ ಭಾಗದಲ್ಲೆಲ್ಲ ಸ್ವಲ್ಪ ಕಡಿಮೆ, ಇಲ್ಲಿ ಎಲೆ ಕೃಷಿಗಳನ್ನ ನಾವು ನೋಡ್ತಿರ್ತೀವಿ ವಿಳ್ಯದೆಲೆ, ನೀವು ಮೆಣಸು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮೆಣಸು ನಮ್ಮ ಭಾಗದಲ್ಲಿ ಅಲ್ಲೊಬ್ಬ ಇಲ್ಲೊಬ್ರು ಹಾಕ್ತಾ ಇದ್ರು, ನಮಗೂ ಏನೋ ಆಸಕ್ತಿ ಬಂದು ನೋಡೋಣ ಅಡಿಕೆ ಮರಕ್ಕೆ ಹಾಕೋಣ ಅಂತೇಳಿ ಅಲ್ಲೆಲ್ಲ ಸಾಮಾನ್ಯ ಸಿಲ್ವರ್ ಹೋಗ್ತಾರೆ ಅಲ್ಲಿ ಕರಾವಳಿ ಭಾಗದಾಗೆ ಸಿಗ್ಮಾಡೋಣ, ನಾವು ನೋಡೋಣ ಯಾರು ಹಾಕಿದ್ದೆಲ್ಲ ತಿಳಿದ್ವಿ, ಆಮೇಲೆ ತಂದು ಹಾಕಿದ್ವಿ. ಆಕ್ಚುಲಿ ಒಂದು 2,000 ಗಿಡ ಪ್ಲಾಂಟ್ ಮಾಡಿದ್ವಿ, ಅದೊಂದು 4 ವರ್ಷ ಬಂತು ಒಳ್ಳೆ ಫಸಲು. ಸ್ಟಾರ್ಟ್ ಮಾಡೋ ಟೈಮ್ನಾಗೆ ತುಂಬಾ ಮಳೆ ಬಂತು, ಶೀತ, ಅದು ಮೆಣಸಿನದೊಂದು ವಿಲ್ಟ್ ಅಂತ ರೋಗ ಬರುತ್ತೆ, ಸ್ಲೋ ವಿಲ್ಟ್, ತುಂಬಾ ಥಂಡಿ ಆದರೆ ನೀರು ನಿಂತ್ಕೊಂಡ್ರೆ ಆ ತಾನಾಗೆ ಕೆಳಗಿಂದ ಹಳದಿಯಾಗಿ ಎಲೆ ಪೂರ್ತಿ ಗಿಡನೇ ಹೋಗುತ್ತದೆ, ಹಂಗೋಗಿ ಎಲ್ಲ ವಿಲ್ಟ್ ಬಂದು ಹೋಗ್ಬಿಟ್ರು ಗಿಡಗಳು, ಆದ್ರೂ ಬಿಡ್ಲಿಲ್ಲ. ಆಮೇಲೆ ಏನಾಯ್ತು, ಗ್ರಾಫ್ಟೆಡ್ ಅಂತ ಬಂದು ಒಂದು ಕಸಿದಂತ ಮೆಣಸು ಬಂತು, ಯಾವುದೋ ಒಂದು ಇಪ್ಪಲಿ ಗಿಡನ ತಂದು ಅದಕ್ಕೆ ಮೆಣಸನ್ನ ಕಸಿ ಮಾಡಿದ್ರು, ಅದು ಸ್ವಲ್ಪ ನೀರು ನಿಂತ್ಕೊಂಡ್ರು ಏನು ಆಗಲ್ಲ ಅನ್ನೋದು ಯಾರೋ ಹೇಳಿದ್ರು, ನೋಡ ಅದನ್ನು ಅಂತೇಳಿ ಒಂದು 500 ಗಿಡ ತಂದು ಹಾಕಿದ್ವಿ. ಬಟ್ ಚೆನ್ನಾಗಿದೆ ಅದು, ಹೆಂಗೆ ಅಂದ್ರೆ ಪೂರ್ತಿ ತಿಂಗಳಾನ್ ಗಟ್ಟಲೆ ನಿಂತ್ಕೊಂಡ್ರೆ ಅದು ಹೋಗುತ್ತೆ, ಇಲ್ಲ ಇದ್ರೆ ತಡೆಯುತ್ತೆ. ಆಮೇಲೆ ಅದು ಬಂದ್ರು ಒಂಚೂರು ಡ್ರಂಚ್ ಮಾಡಿ ಔಷಧಿ ಏನಾದ್ರು ಹಾಕಿದ್ರೆ ಚೇತರಿಸ್ಕೊಳ್ಳುತ್ತೆ. ಬಟ್ ಏನ್ ನಾವು ಮಾಮೂಲು ಬಳ್ಳಿಯಿಂದ ಬಿಡ ಫಸಲು ಬರುತ್ತಲ್ಲ ಅದು ಗ್ರಾಫ್ಟೆಡ್ ಸ್ವಲ್ಪ ಕಡಿಮೆ. ನಿಮ್ ಪ್ರಕಾರವಾಗಿ ಯಾವ ವಾತಾವರಣ ಇರಬೇಕು ಮೆಣಸಿಗೆ? ಮೆಣಸಿಗೆ ಯಾವ ವಾತಾವರಣ ಅಂದ್ರೆ ಆಗುತ್ತೆ, ಬಟ್ ಒಂದು ನೀರ್ ನಿಲ್ಲಬಾರ್ದು. ನೀರ್ ಮಳೆಗಾಲದಲ್ಲಿ ಈ ಜೂನ್ ಇಂದ ಅಪ್ ಟು ಡಿಸೆಂಬರ್ ತನಕ ನೀರು ತೋಟದಲ್ಲಿ ನಿಲ್ಲಬಾರ್ದು. ಮಳೆಗಾಲದಲ್ಲಿ ಹರಿದು ಹೋಗ್ಬೇಕು ಸರಾಗವಾಗಿ, ಹರಿದು ಹೋಗ ನೆಲ ಅಥವಾ ಸ್ಲೋಪ್ ಇರೋ ನೆಲಗಳಾದ್ರೆ ಬಹಳ ಉತ್ತಮ. ಲೆವೆಲ್ ಇರೋ ನೆಲದಾಗಾದ್ರೆ ರೈತರು ಆ ಟ್ರಂಚ್ ಪದ್ಧತಿ ಮಾಡಿ ಅದರ ನೀರನ್ನ ಹೊರ ಕಳಿಸ್ಬೇಕು. ಅದಕ್ಕೆ ಶೀತ ಆಗದಂಗಿದ್ರೆ ಮೆಣಸನ ಬಂಪರ ಬೆಳಿಬಹುದು, ಬೆಳೆದ್ರೆ ರೈತರು ಅದಾರೆ. ಈಗ ನೀವ್ ಯಾವ ರೀತಿ ಮಾಡ್ತಾ ಇದ್ದೀರ? ನಾವು ಅದನ್ನ ಯಾವಾಗ ಹೋಯ್ತೋ ಹೋದ್ಮೇಲೆ ಅದ್ರ ಅನುಭವದಿಂದ ಈಗೆಲ್ಲ ಟ್ರಂಚ್ ಹೊಡಿಸಿ ಈಗೆಲ್ಲ ಪೇಪರ್ ಹಾಕ್ಸಿದೀವಿ ನೋಡೋಣ ಅಂತ. ಟ್ರಂಚ್ ಹೊಡಿಸಿ ಅದನ್ನ ತುಂಬಾ ಶೀತ ಆಗದಂಗೆ ಬಸಿ ಕಾಲುವೆ ಮಾಡಿ ನೀರೆಲ್ಲ ಬಸ್ತು ಅನ್ನೋ ಪ್ಲಾನ್ ಮಾಡಿದೀವಿ, ಮಾಡಿ ಪ್ಲಾನ್ ಮಾಡಿ. ಅಂದ್ರೆ ನಿಮ್ ಪ್ರಕಾರ ಅದಕ್ಕೆ ಎಷ್ಟು ಖರ್ಚು ಬೀಳಬಹುದು ಒಬ್ರು ಈಗ ಹೊಸ್ತಾಗಿ ಮಾಡ್ತೀನಿ ಅಂತ ಹೇಳೋದಾದ್ರೆ? ಹೊಸ್ತಾಗೆ ಸರ್, ಅದೇನು ಅಡಿಕೆ ಮರಕ್ಕೆ ಮಾಡೋದಲ್ವಾ, ಅದಕ್ಕೊಂದು ಸಪೋರ್ಟಿಂಗ್ ಬೇಕು ಬಳ್ಳಿ ಅಡಿಕೆ ಅಡಿಕೆ ಮರ ಆಲ್ರೆಡಿ ಇರುತ್ತೆ. ಏನಂದ್ರೆ ಗಿಡಕ್ಕೆ ಪ್ಲಾಂಟ್ಗೆ ಏನ್ 10-25 ರೂಪಾಯಿ ತನಕ ಇದೆ, ಆ ಗಿಡಕ್ಕೆ ಅಷ್ಟೇ ದುಡ್ಡು ಹಾಕ್ಬೇಕು. ಟ್ರಂಚ್ ಹೊಡೆದು ಗಿಡಕ್ಕೆ ದುಡ್ಡು ಹಾಕಿದ್ರೆ 1 ಬಳ್ಳಿನ ಅದನ್ನ ಬೆಳೆಸ್ಕೊಂಡು ತೋಬೇಕು ಅಷ್ಟೇನೆ, ಅದಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನ್ ಬೇಕಿರಲ್ಲ ಅದಕ್ಕೆ. ತದನಂತರ ಅದಕ್ಕೆ ಗೊಬ್ಬರ ಗಿಬ್ಬರ ಫಸಲು ಬಿಡೋ ಟೈಮ್ನೇ ಕೊಡ್ಬೋದು, ಬಿಟ್ರೆ ತುಂಬಾ ಏನು ನಾವೇನ್ ಅಡಿಕೆಗೆ ಮಾಡ್ತೀವೋ ಅದೇ ಗೊಬ್ಬರ ಅದಕ್ಕೂ ಬರುತ್ತೆ, ಹಾಗೆ ಸ್ಪೆಷಲ್ ಖರ್ಚು ಮಾಡೋದೇನು ಬೇಕಿರಲ್ಲ ಅದಕ್ಕೆ. ನಿರ್ವಹಣೆ ಎಷ್ಟು ದಿವಸ ಮಾಡಬೇಕು ಸರ್? ನಿರ್ವಹಣೆ ಅಂತ ಏನಿಲ್ಲ, ಗಿಡ ಮಾಮೂಲಿ ನಮ್ಮಲ್ಲೆಲ್ಲ ವಿಳ್ಯದೆಲೆ ಆಗ್ತದೆ ಅದೇ ನಿರ್ವಹಣೆ, ಇದಕ್ಕೂ ಅಷ್ಟು ನಿರ್ವಹಣೆ ಬರಲ್ಲ. ಇದೇನು ತುಂಬಾ ತೊಂದರೆ, ನಿರ್ವಹಿಸಕ್ ಆಗದಿರ ಅಂತದೇನು ಬೆಳೆ ಏನಲ್ಲ, ಭಾರಿ ಈಸಿಯಸ್ಟ್ ಬೆಳೆ, ಬಟ್ ಅದೇ ರೋಗ ಬರೋದಾಗ ನೋಡ್ಕೊಬೇಕು ಅಷ್ಟೇ. ಬಾಳೆನ ಬೆಳಿತೀನಿ ಅಂತ ಅವಾಗಲೇ ಹೇಳಿದ್ರಿ, ಅದ್ರ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತಿರತ್ತ? ಇಲ್ಲಿಗೆ ಬಂದು ರೈತರ ಮನೆ ಬಾಗಿಲಿಗೆ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ನಿಮ್ಗೆ ಆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಬೆಲೆ ಸಿಗಲ್ಲ, ಒಂದು 2-3 ರೂಪಾಯಿ ಕಮ್ಮಿ ಇರುತ್ತೆ, ಬಟ್ ಹಂಗಂತ ನಾನು ಮಾರ್ಕೆಟಿಗೆ 4 ತಗೊಂಡು ಹೋಗಕ್ಕಾಗಲ್ಲ. ಸೊ ಇಲ್ಲಿಗೆ ಬರ್ತಾನೆ, ಎಲ್ಲರಿಗೂ ರೈತರು ಗೊತ್ತಿರ್ತಿರ್ತಾರೆ ರೇಟ್ ಇವತ್ತು ಏನಿದೆ ಅಂತ, 2 ಕಮ್ಮಿ ಅಂದ್ರೆ ಮತ್ತೆ ಇಲ್ಲೇ ಸ್ಥಳದಲ್ಲೇ ದುಡ್ಡು ಕೊಟ್ಟು ಹೋಗ್ತಾರೆ, ಅವನಿಗೆ ಟ್ರಾನ್ಸ್ಪೋರ್ಟು ಮತ್ತೆ ಅವ್ನು ತಗೊಂಡು ಹೋಗೋದು, ಅವ್ನ ಸಮಯ ವ್ಯರ್ಥ, ಅಲ್ಲಿ ಹೋದ್ಮೇಲೆ ಹೆಂಗೆ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಹಾಗಾಗಿ ಇಲ್ಲೇ ಕೊಡು, ಎಲ್ಲರೂ ಇಲ್ಲೇ ಸ್ವಚ್ಛ ಮಾಡ್ತಾರೆ. ತೆಂಗು ಎಷ್ಟು ಹಾಕಿದಾರ? ತೆಂಗು ಸುಮಾರು ಇದೆ, ಒಂದು 150-200 ಗಿಡ ಇದೆ. ಅದರದ್ದು ಯಾವ ರೀತಿ ಇಳುವರಿ ಬರ್ತಾ ಇದೆ ಅದು? ನಾವು ಅದಕ್ಕೇನು ತುಂಬಾ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಬಾರ್ಡರ್ ಹಾಕಿದೀವಿ ಅಡಿಕೆ ಗಿಡದಲ್ಲಿ, ಬಾರ್ಡರ್ಗಳಲ್ಲಿ ಸ್ಪೆಷಲ್ ಅಂತ ಏನಿಲ್ಲ, ಇದಕ್ಕೆ ಬಿಟ್ಟಾಗ ಅದಕ್ಕೂ ನೀರು ಹೋಗುತ್ತೆ, ಏನಂತ ಏನು ಬಹಳ ಏನಿಲ್ಲ. ಕಮರ್ಷಿಯಲ್ ಮಾಡ್ಕೊಂಡಿಲ್ಲ, ಕಮರ್ಷಿಯಲ್ ಏನಿಲ್ಲ, ಕಮರ್ಷಿಯಲ್ ಬಂದ್ರೆ ಕಮರ್ಷಿಯಲ್ ಬರ್ಲಿದ್ರೆ ಇಲ್ಲಿ ಬಿಡು ನೋಡೋ, ನೆಕ್ಸ್ಟ್ ಟೈಮ್ 3 ಬಿಡ್ಲಿ ಅನ್ನೋ ಲೆಕ್ಕಕ್ಕೆ. ಮೇಜರ್ ಆಗಿ ಅಡಿಕೆಗೆ ಟ್ರೀಟ್ ಮಾಡೋದ್ರಿಂದ ಅದಕ್ಕೆ ತೆಂಗುಗಳಿಗೆ ಬಹಳ ಟ್ರೀಟ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಎಲ್ರು ಏನು ಅಂದ್ರೆ ಅಡಿಕೆ ತುಂಬಾ ಜಾಸ್ತಿ, ಈಗ ರೇಟ್ ಇರೋದ್ರಿಂದ ಅಡಿಕೆ ಅಡಿಕೆ ಅಂತಾರೆ, ಬೇರೆ ಬೆಳೆಗಳಿಗೆ ಆಸಕ್ತಿ ಕೊಡಲ್ಲ, ನೀವು ಇಷ್ಟೆಲ್ಲ 5 ಇಲ್ಲಿ ನಮಗೇನೋ ಈ ವ್ಯವಸ್ಥೆ ಈ ಬೆಲೆ ಉಳಿಯಲ್ಲ ಅಂತ ನಮ್ಮ ಭಾವನೆ. ದಯವಿಟ್ಟು ಎಲ್ಲರೂ ಈಗ್ಲಿಂದನೆ ಅವತ್ತು ಚೇಂಜ್ ಹಾಕೋದ್ರ ಆಗಲ್ಲ, ದಿಢೀರ್ನ ಬೆಳೆ ಯಾವುದು ಇಲ್ಲ, ಇವತ್ತಿಂದನೆ ಚೇಂಜ್ ಆದ್ರೆ 4-5 ವರ್ಷಕ್ಕೆ ನೀನು ಯಾರು ಇನ್ನೊಂದು ಬೆಳೆ ನಿನ್ನ ಕೈ ಹಿಡಿಯಲಿಕ್ಕೆ ಅಡಿಕೆ ಹೋದ್ರು ಮೆಣಸು, ಮೆಣಸು ಹೋದ್ರು ಬಾಳೆನೋ ಇನ್ನೊಂದು ಯಾವ್ದಾರು ಇರುತ್ತೆ. ಹಾಗಾಗಿ ನನ್ನ ಅನ್ಸಿಕೆ ಇವಾಗ್ಲಿಂದನೆ ಚೇಂಜ್ ಆಗೋದು ಒಳ್ಳೇದೇನೋ ಅಂತ. ಈ ಕಾರ್ಯಕ್ರಮ ಅಂತ ಕೇಳ್ತಿರ್ತಕ್ಕಂತಹ ರೈತರಿಗೆ, ತಾವೊಬ್ಬ ಯುವಕರಾಗಿ ಕೃಷಿಗೆ ಬಂದ್ರಿ, ನಿಮ್ಮ ಒಂದು ಅನುಭವದ ಮೇಲೆ ಕೃಷಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಹಜವಾಗಿ ಮುಂಚೆ ಎಲ್ಲ ಸಾಂಪ್ರದಾಯಿಕ ಪದ್ಧತಿಗೆ ಕೃಷಿ ಮಾಡ್ತಿದ್ವಿ. ಈಗೆಲ್ಲ ಈ ಸೈಂಟಿಸ್ಟ್ಗಳು, AHR ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲವೂ ಸಹ ರೈತನಿಗೆ ಮಾಹಿತಿ ಕೊಡಕತ್ಕೊಂಡು ಏನು ಹೆಂಗ್ ಮಾಡ್ರಿ ತಳಿಗಳು. ಅದೇ ರೀತಿ ಮುಂಚೆ ತಳಿಗಳು ಇರಲಿಲ್ಲ, ಈಗ ಎಲ್ಲ ವೆರೈಟಿಲೂ ತಳಿಗಳು ಬಂದವೆ. ತುಂಬಾ ಈಲ್ಡ್ ಕೂಡ ತಳಿಗಳು ಬಂದವೆ, ರೋಗವನ್ನು ತಡೆಯುವಂತ ಶಕ್ತಿನೂ ತಳಿಗಳು ಬಂದವೆ. ಸಹಜವಾಗಿ ನಾನು ನಮ್ಮ ಯುವಕರಿಗೆ ಹೇಳೋದಂದ್ರೆ ಸಾಂಪ್ರದಾಯಿಕವಾದ ತಳಿಗಳನ್ನ ಬೆಳೆಯದೆ ವೈಜ್ಞಾನಿಕವಾಗಿರೋ ತಳಿಗಳನ್ನ ಬೆಳೆದು ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರುವಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅವನನ್ನ ಹಾಕಿ ದಯವಿಟ್ಟು ರೈತರು ಯಾವುದನ್ನೇ ಹಾಕ್ಲಿ, ಅವರು ಆ ಭಾಗಕ್ಕೆ ಏನ್ ಸೂಕ್ತನೋ ಅದನ್ನೇ ಹಾಕ್ಲಿ, ಅದರಲ್ಲಿ ವೈಜ್ಞಾನಿಕವಾಗಿ ಏನ್ ಮಾಡ್ತೀವೋ ಸಕ್ಸಸ್ ಆಗುತ್ತೆ. ದಯಮಾಡಿ ಎಲ್ಲರೂ ಒಂದೇ ಬೆಳೆ ಬೆಳೆಯೋದಕ್ಕಿಂತ ಹೊಸ ಬೆಳೆಗಳಿಗೆ ಪ್ರಯತ್ನ ಮಾಡೋದು ಒಳ್ಳೇದೇನೋ ಅಂತ. ಒಳ್ಳೇದು ಶಿವಕುಮಾರ್ ಅವರೇ, ತಾವು ತಮ್ಮಲ್ಲಿರ್ತಕ್ಕಂತಹ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೂ ತೆಂಗು, ಬಾಳೆ ಮತ್ತು ಕಾಳುಮೆಣಸು ಬೆಳೆಯ ಕೃಷಿ ಅನುಭವ ಈ ಕುರಿತು ಪಾಂಡಮಟ್ಟಿ ಗ್ರಾಮದ ಶಿವಕುಮಾರ್ SD ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HM ಮಹೇಶ್. ಈಗ ಒಂದು ಪರಿಸರ ಗೀತೆ ಕೇಳೋಣ.